ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ನಿಲಯದ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:30. ನಿಲಯದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಮುಂಗಾರು ಹವಾಮಾನ ಮುನ್ಸೂಚನೆ ಮತ್ತು ಬೆಳೆ ಯೋಜನೆ ಈ ವಿಷಯವಾಗಿ ಡಾಕ್ಟರ್ ಎಂಎನ್ ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನ ಹಾಗೂ ಕೃಷಿ ಮಾಹಿತಿ ಮೂಡಿಬರಲಿದೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಮುಂಗಾರು ಹವಾಮಾನ ಮುನ್ಸೂಚನೆ ಮತ್ತು ಬೆಳೆ ಯೋಜನೆ ಈ ವಿಷಯವಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಹವಾಮಾನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಎನ್ ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಆತ್ಮೀಯ ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ವರ್ಷದ ಮುಂಗಾರು ಮಳೆ ಹೇಗಿದೆ, ಹೇಗೆಲ್ಲ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಈಗಾಗಲೇ ಬಂದ್ಬಿಟ್ಟಿದೆ. ಈ ಕುರಿತು ನಮಗೆ ವಿಸ್ತೃತವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಹವಾಮಾನ ವಿಭಾಗದ ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಎಂಎನ್ ತಿಮ್ಮೇಗೌಡ ಅವರು. ನಮಸ್ಕಾರ ಡಾಕ್ಟರ್ ತಿಮ್ಮೇಗೌಡ. ನಮಸ್ಕಾರ ತಿಮ್ಮೇಗೌಡರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಮುಖ್ಯವಾಗಿ ಈಗಾಗಲೇ ನಮ್ಮ ಮುಂಗಾರಿನ ಒಂದು ಮುನ್ಸೂಚನೆ ಬಗ್ಗೆ ನಮ್ಮ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆ ಕೊಟ್ಟುಬಿಟ್ಟಿದೆ. ಖಂಡಿತ, ಭಾರತೀಯ ಹವಾಮಾನ ಇಲಾಖೆ. ಹೌದು, ಆ ಒಂದು ವಿಚಾರದ ಬಗ್ಗೆನೇ ತಾವು ಪರಿಚಯ ಮಾಡಿಕೊಡ್ಬೇಕು. ಈಗ ಮೊದಲಿಗೆ ಇಲ್ಲಿವರೆಗೂ ಏನು ಮಳೆ ಆಯ್ತಲ್ಲ, ಈ ಒಂದು ಜೂನ್ ಪ್ರಾರಂಭದವರೆಗೆ ಈ ಒಂದು ಮಳೆ ಹೇಗೆಲ್ಲ ಆಯಿತು, ಇದು ಯಾವ ರೀತಿ ಅನುಕೂಲ ಆಗ್ಬೋದು ನಮ್ಮ ಮುಂಗಾರಿಗೆ ಅಂತೇಳಿ? ಕರ್ನಾಟಕ ರಾಜ್ಯದಲ್ಲಿ ಕೃಷಿ ಸನ್ನಿವೇಶವನ್ನು ವಿಶ್ಲೇಷಣೆ ಮಾಡುವಾಗ ನಾವು ಮಳೆಯನ್ನು 4 ಕಾಲಗಳಾಗಿ ವರ್ಗೀಕರಣ ಮಾಡ್ತೀವಿ. ಒಂದು ಚಳಿಗಾಲದ ಮಳೆ, ಜನವರಿ ಫೆಬ್ರವರಿನಲ್ಲಿ ಬೀಳ್ತಕ್ಕಂಥ ಮಳೆ. ಎರಡನೇದು ಪೂರ್ವ ಮುಂಗಾರು, ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಬೀಳ್ತಕ್ಕಂಥ ಮಳೆ. ಮತ್ತು ಮುಂಗಾರು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಬೀಳ್ತಕ್ಕಂಥ ಮಳೆಯಾಗಿರುತ್ತೆ. ಮತ್ತು ಹಿಂಗಾರು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಬರುವಂಥ ಮಳೆ. ಕರ್ನಾಟಕ ರಾಜ್ಯದ ವಾಡಿಕೆ ಮಳೆಯಲ್ಲಿ 70% ಮಳೆ ನಮಗೆ ಮುಂಗಾರಿನಲ್ಲಿ ಬೀಳುತ್ತೆ. ಸುಮಾರು 10-20% ಮಳೆ ನಮಗೆ ಹಿಂಗಾರು ಮತ್ತು ಪೂರ್ವ ಮುಂಗಾರಿನಲ್ಲಿ ಬೀಳ್ತಕ್ಕಂಥದ್ದು ವಾಡಿಕೆ. ಅದರಲ್ಲೂ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ನಮಗೆ ಪೂರ್ವ ಮುಂಗಾರು ಉತ್ತಮವಾದ ಮಳೆಯನ್ನು ಸೂಸುತ್ತೆ. ಈ ವರ್ಷದ ಪೂರ್ವ ಮುಂಗಾರನ್ನು ರಾಜ್ಯಾದ್ಯಂತ ನಾವು ಅವಲೋಕಿಸೋದೇ ಆದರೆ ಬಹುಶಃ ಮಾರ್ಚ್ ತಿಂಗಳಲ್ಲೂ ಕೂಡ ನಮ್ಮ ಕರಾವಳಿ ಪ್ರದೇಶ ಮತ್ತು ಮಲೆನಾಡು ಪ್ರದೇಶ ಏನು ಬರುತ್ತೆ ಆ ಪ್ರದೇಶಗಳಲ್ಲಿ ಬೀಳ್ತಾ ಇದ್ದಂಥ ವಾಡಿಕೆ ಮಳೆಗಿಂತ ಆಲ್ಮೋಸ್ಟ್ ಡಬಲ್ ಅಂದರೆ 2 ಮಳೆ ಬಿದ್ದಂಥದ್ದನ್ನ ನಾವು ನೋಡಿದ್ವಿ. ಏಪ್ರಿಲ್ ತಿಂಗಳನ್ನು ಅವಲೋಕಿಸಿದಾಗ ಏಪ್ರಿಲ್ ತಿಂಗಳಲ್ಲೂ ಕೂಡ ಕರ್ನಾಟಕ ರಾಜ್ಯಾದ್ಯಂತ ಬೀದರ್ ಜಿಲ್ಲೆಯನ್ನು ಹೊರತುಪಡಿಸಿದ್ರೆ ಬೀದರ್ನಲ್ಲಿ ಮಾತ್ರ ವಾಡಿಕೆ ಮಳೆ ಆಯಿತು. ಉಳಿದಂಥ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಬಹುತೇಕ ಬೀಳ್ತಕ್ಕಂಥ ಮಳೆಗಿಂತ 2 ಮಳೆಯನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಮೇ ತಿಂಗಳನ್ನು ನೋಡೋದಾದ್ರೆ ಒಂದು ಮಳೆಯೂ ಉತ್ತಮವಾಗಾಯಿತು, ಅದರ ಜೊತೆಗೆ ಅಸಾನಿ ಅಂತಕ್ಕಂಥ ಒಂದು ಚಂಡಮಾರುತದ ಪರಿಣಾಮದಿಂದ ಕರ್ನಾಟಕ ರಾಜ್ಯದ ಇವತ್ತಿನವರೆಗಿನ ಮಳೆ ಪರಿಸ್ಥಿತಿಯನ್ನು ಯೋಚನೆ ಮಾಡೋದಾದ್ರೆ ನಾವು ಮಳೆ ಏನ್ ಬೀಳ್ತಾ ಇತ್ತೋ ಅದಕ್ಕಿಂತ 2-2.5 ಹೆಚ್ಚು ಮಳೆಯನ್ನ ತಂದಿರ್ತಕ್ಕಂಥದ್ದು ನಾವು ಗಮನಿಸಬೇಕಾದಂತಹ ಅಂಶ. ಸೊ ಬೀದರ್ ಜಿಲ್ಲೆಯನ್ನ ಹೊರತುಪಡಿಸಿದ್ರೆ ಬೀದರ್ನಲ್ಲಿ ವಾಡಿಕೆ ಮಳೆಯಾಗಿದೆ. ಉಳಿದಂತ ಎಲ್ಲಾ ಪ್ರದೇಶದಲ್ಲೂ ಕೂಡ ಉತ್ತಮವಾದ ಮಳೆಯನ್ನ ಆಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಈಗ ಭಾರತೀಯ ಹವಾಮಾನ ಇಲಾಖೆಯ ಒಂದು ಮುಂಗಾರು ಮುನ್ಸೂಚನೆ ಈಗಾಗಲೇ ಬಂದ್ಬಿಟ್ಟಿದೆ. ಹೌದು, ಇದನ್ನ ನೋಡಿದಾಗ ನಮ್ಮ ರಾಜ್ಯದ ಒಂದು ಹವಾಮಾನ ಒಂದು ಪರಿಸ್ಥಿತಿ ಹಾಗೇನೆ ಈ ಮುಂಗಾರು ಮುನ್ಸೂಚನೆ ಹೇಗಿದೆ ಅಂತೀರಿ? ಈಗ ನಮ್ಮಲ್ಲಿ ಈಗ ಮುಂಗಾರು ಮುನ್ಸೂಚನೆಯನ್ನ ಪ್ರಮುಖವಾಗಿ ಸರ್ಕಾರದ ಸಂಸ್ಥೆಗಳಲ್ಲಿ ಭಾರತೀಯ ಹವಾಮಾನ ಇಲಾಖೆ ಅಂತಕ್ಕಂಥದ್ದು ಕೊಡುತ್ತೆ. ಅದ್ರ ಜೊತೆಗೆ ಇಸ್ರೋ ಸಂಸ್ಥೆ ಕೂಡ ಈ ಮುಂಗಾರು ಇದನ್ನ ಮುನ್ಸೂಚನೆಯನ್ನ ಸಿದ್ಧಪಡಿಸುತ್ತೆ. ಆದ್ರೆ ಅವರು ಪಬ್ಲಿಕ್ ಆಗಿ ಅವರೆಲ್ಲೂ ಕೂಡ ಡಿಸ್ಕ್ಲೋಸ್ ಮಾಡೋದಿಲ್ಲ. ಬಟ್ ಆ ಒಂದು ಬೇಸಿಸ್ ಅನ್ನ ಇಟ್ಕೊಂಡು ಆ ಒಂದು ಅಂಶಗಳನ್ನ ಇಟ್ಕೊಂಡು ನಮ್ಮಲ್ಲಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ಪರಿಹಾರ ನಿರ್ವಹಣಾ ಸಂಸ್ಥೆ ಅಂತ ಏನಿದೆ, KSNDMC ಅಂತ ಏನಿದೆ, ಆ ಒಂದು ಸಂಸ್ಥೆ ಕೂಡ ನಮ್ಮ ಮುನ್ಸೂಚನೆಯನ್ನು ಕೊಡ್ತಾ ಹೋಗುತ್ತೆ. ಈ ಭಾರತೀಯ ಹವಾಮಾನ ಇಲಾಖೆಯ ಒಂದು ಮುನ್ಸೂಚನೆಯನ್ನು ನೋಡಿದರೆ ದೇಶಾದ್ಯಂತ ಉತ್ತಮವಾದ ಮಳೆಯಾಗುತ್ತೆ ಅಂತಕ್ಕಂಥದ್ದನ್ನ ಮುಂಗಾರಿನಲ್ಲಿ ಸೂಚಿಸ್ತಾ ಇದೆ. ಅಂದ್ರೆ ಮುಂಗಾರು ಅಂದ್ರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 4 ತಿಂಗಳಲ್ಲಿ. ಸೊ ಈ ಕರ್ನಾಟಕ ರಾಜ್ಯದ ಭಾಗಕ್ಕೆ ಹೋಲಿಸೋದಾದ್ರೆ ಇಲ್ಲೂ ಕೂಡ ವಾಡಿಕೆ ಮಳೆಯಗಿಂತ ಸರಾಸರಿ ಏನ್ ಮಳೆ ಬೀಳ್ತಾ ಇತ್ತು, ವಾಡಿಕೆ ಮಳೆ ಈ ವರ್ಷ ಉತ್ತಮವಾಗಿ ಬೀಳುತ್ತೆ ಅಂತಕ್ಕಂತ ಒಂದು ಮುನ್ಸೂಚನೆಯನ್ನ ಈಗಾಗಲೇ ನಮ್ಮ ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿದೆ. ಈ ಒಂದು ಏನ್ ಮುನ್ಸೂಚನೆಯನ್ನ ಕೊಟ್ಟಿದೆಯೋ ಆ ಮುನ್ಸೂಚನೆಯನ್ನ ಮುಂದಿನ ವಾರ ಪರಿಷ್ಕರಿಸಲಾಗುತ್ತೆ. ಈಗ 2 ತಿಂಗಳಿಂದ ಬಿದ್ದಂತ ಮಳೆಯ ಸನ್ನಿವೇಶವನ್ನು ಇಟ್ಕೊಂಡು ವಾತಾವರಣದ ಅಂಶಗಳನ್ನು ಅವಲೋಕಿಸಿ ಮುಂದಿನ ವಾರ ಅಥವಾ ಈ ವಾರದ ಕೊನೆ ಭಾಗದಲ್ಲಿ ನಮಗೆ ಮತ್ತೊಂದು ಅದು ಪರಿಷ್ಕರಿಸಿದಂತ ಮುನ್ಸೂಚನೆ ಬರುತ್ತೆ. ಬಹುಶಃ ಈ ಒಂದು ಪರಿಸ್ಥಿತಿಯನ್ನ ಈಗ ನೋಡೋದಾದ್ರೆ ನಮ್ಮಲ್ಲಿ ವಾಡಿಕೆ ಮಳೆ ಏನ್ ಬೀಳ್ತಾ ಇತ್ತೋ ವಾಡಿಕೆ ಮಳೆಯ ಲಾಂಗ್ ಪೀರಿಯಡ್ ಅವರೇಜ್ ಅಂತೀವಿ, ದೀರ್ಘಕಾಲದ ಸರಾಸರಿ ಮಳೆ ಏನಿದೆ ಆ ಸರಾಸರಿ ಮಳೆಯ 96% ವರೆಗೂ ಕೂಡ ಮಳೆ ಬೀಳುತ್ತೆ ಅಂತ. ಅಂದ್ರೆ ವಾಡಿಕೆ ಮಳೆಗಿಂತ ಉತ್ತಮವಾದ ಮಳೆ ಆಗುತ್ತೆ ಅಂತ. ಸೊ ಈ ಉತ್ತಮವಾದ ಮಳೆಯನ್ನ ಈ 4 ತಿಂಗಳಲ್ಲಿ ನಾವು ನೋಡೋದಾದ್ರೆ ಜೂನ್ ತಿಂಗಳಲ್ಲಿ ರಾಜ್ಯಾದ್ಯಂತ ಉತ್ತಮವಾದ ಮಳೆ ಆಗುತ್ತೆ ಅಂತಕ್ಕಂಥ, ಅಂದ್ರೆ ವಾಡಿಕೆ ಮಳೆ ಏನ್ ಬೀಳ್ತಾ ಇತ್ತೋ ಅದಕ್ಕಿಂತ ಸ್ವಲ್ಪ ಹೆಚ್ಚುವರಿ ಮಳೆ ಬೀಳುತ್ತೆ ಅಂತಕ್ಕಂಥ ಮುನ್ಸೂಚನೆಯನ್ನ ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ನೀಡಿದೆ. ಜುಲೈ ತಿಂಗಳಿಗೆ ಹೋದಾಗ ವಾಡಿಕೆ ಮಳೆ ಬೀಳುತ್ತೆ, 1-2 ಜಿಲ್ಲೆಗಳಲ್ಲಿ ಸ್ವಲ್ಪ ಮಳೆ ಕಡಿಮೆ ಆಗುತ್ತೆ, ಆದ್ರೆ ಬೆಳೆಗೆ ಬೆಳವಣಿಗೆಗೆ ಯಾವುದೇ ತೊಂದರೆ ಆಗುವಂತ ಮಟ್ಟಕ್ಕೆ ಕಡಿಮೆ ಆಗೋದಿಲ್ಲ, ನಾರ್ಮಲ್ ಮಳೆ ಬೀಳುತ್ತೆ ಅಂತಕ್ಕಂಥ ಮುನ್ಸೂಚನೆ ಇದೆ. ದೆನ್ ಆಗಸ್ಟ್ ತಿಂಗಳನ್ನ ನಾವು ನೋಡೋದಾದ್ರೆ ಆಗಸ್ಟ್ ತಿಂಗಳಲ್ಲೂ ಕೂಡ ಉತ್ತಮವಾದ ಮಳೆ ಆಗುತ್ತೆ ಅಂತಕ್ಕಂಥ ಸೂಚನೆ ಇದ್ರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕರ್ನಾಟಕ ರಾಜ್ಯದ ಕೆಲವು ಭಾಗದಲ್ಲಿ ಅದರಲ್ಲೂ ಕೂಡ ದಕ್ಷಿಣ ಒಳನಾಡಿನ ಕೆಲವು ಪ್ರದೇಶಗಳಲ್ಲಿ ಎಸ್ಪೆಷಲಿ ಸ್ವಲ್ಪ ರಾಮನಗರದ ಒಂದು ತಮಿಳುನಾಡು ಬಾರ್ಡರ್ ಏನ್ ಬರುತ್ತೆ ಕನಕಪುರ ಸೈಡ್ ಇರ್ಬೋದು, ಮತ್ತೆ ಕೋಲಾರದಲ್ಲಿ ಆಂಧ್ರ ಬಾರ್ಡರ್ ಏನ್ ಬರುತ್ತೆ, ಸೊ ಅಲ್ಲಿಗೆ ಸ್ವಲ್ಪ ಮಳೆ ಕಡಿಮೆ ಆಗ್ಬೋದು, ಬಟ್ ಆದ್ರೆ ವಾಡಿಕೆ ಮಳೆ ಆಗುತ್ತೆ ಅಂತಕ್ಕಂಥ ಸೂಚನೆಯನ್ನ ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ನೀಡಿರ್ತಕ್ಕಂಥದ್ದು. ಇದನ್ನ ಬಿಟ್ಟು ಭಾರತೀಯ ಹವಾಮಾನ ಇಲಾಖೆಯನ್ನ ಹೊರತುಪಡಿಸಿ ಕೆಲವು ಪ್ರೈವೇಟ್ ಏಜೆನ್ಸಿಗಳು ಕೂಡ ನಮ್ಮ ಈ ಒಂದು ಮುಂಗಾರಿನ ಮುನ್ಸೂಚನೆಯನ್ನ ನೀಡುತ್ತವೆ. ಆ ನಿಟ್ಟಿನಲ್ಲಿ ಸ್ಕೈಮೆಟ್ ಅಂತಕ್ಕಂತ ಒಂದು ಸಂಸ್ಥೆಯ ಒಂದು ಮುನ್ಸೂಚನೆ ಸ್ವಲ್ಪ ನಿಖರತೆಗೆ ಹತ್ತಿರವಾಗಿರ್ತಕ್ಕಂಥದ್ನ ನಾವು ಈಗಾಗಲೇ ನೋಡಿದೀವಿ. ಸೊ ಈ ಸ್ಕೈಮೆಟ್ ಅಂತಕ್ಕಂಥ ಸಂಸ್ಥೆಯ ಒಂದು ಮುನ್ಸೂಚನೆಯನ್ನ ನಾವು ಗಮನಿಸೋದಾದ್ರೆ ನಮ್ಮ ಭಾರತೀಯ ಹವಾಮಾನ ಇಲಾಖೆ ಯಾವ ರೀತಿಯ ಒಂದು ಮುನ್ಸೂಚನೆಯನ್ನ ನೀಡಿದೆಯೋ ಅದೇ ರೀತಿಯ ಮುನ್ಸೂಚನೆಯನ್ನ ಈ ಸ್ಕೈಮೆಟ್ ಕೂಡ ನೀಡಿದೆ. ಅಂದ್ರೆ 1%, 2% ಹೆಚ್ಚು ಕಡಿಮೆ ಆಗ್ಬೋದು, ಅದ್ಬಿಟ್ರೆ ಆಲ್ಮೋಸ್ಟ್ ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯ ಮತ್ತೆ ಸ್ಕೈಮೆಟ್ ನ ಮುನ್ಸೂಚನೆ ಎರಡೂ ಕೂಡ ಹೋಲಿಕೆಯನ್ನ ಮಾಡ್ತಾ ಇದಾವೆ. ಸೊ ಈ ಅಂಶವನ್ನ ಪರಿಗಣಿಸಿದಾಗ ಜೂನ್, ಜುಲೈ, ಆಗಸ್ಟ್ ತಿಂಗಳು ನಮ್ಮ ರಾಜ್ಯದಲ್ಲಿ ಉತ್ತಮವಾದ ಮಳೆ ಆಗುತ್ತೆ ಅಂತಕ್ಕಂಥ ಸೂಚನೆ ಇದೆ. ಸೆಪ್ಟೆಂಬರ್ ನಲ್ಲಿ ಸ್ವಲ್ಪ ಮಳೆಯ ಕೊರತೆ ಆದ್ರೂ ಕೂಡ ಬೆಳೆಗೆ ಯಾವ ರೀತಿಯ ಪರಿಣಾಮವನ್ನು ಬೀರೋದಿಲ್ಲ ಅಂತಕ್ಕಂಥ ಅಂಶವನ್ನ ನಾವು ಗಮನಿಸಬಹುದಾಗುತ್ತೆ. ಯಾಕೆ ಅಂತಂದ್ರೆ ಸೆಪ್ಟೆಂಬರ್ ಅಲ್ಲಿ ಸ್ವಲ್ಪ ಮಳೆ ಕಮ್ಮಿ ಆದ್ರೂ ಕೂಡ ಈ ಜೂನ್, ಜುಲೈ, ಆಗಸ್ಟ್ ತಿಂಗಳು ಮತ್ತೆ ಈ ಪೂರ್ವ ಮುಂಗಾರಲ್ಲಿ ಬಿದ್ದಿರ್ತಕ್ಕಂಥ ತೇವಾಂಶ ಮಣ್ಣಿನಲ್ಲಿ ಸಂರಕ್ಷಣೆ ಏನಾಗಿರುತ್ತೆ ಆ ಸಂರಕ್ಷಣೆ ಆಗಿರ್ತಕ್ಕಂಥ ತೇವಾಂಶ ಸೆಪ್ಟೆಂಬರ್ನಲ್ಲಿ ಸ್ವಲ್ಪ ಮಳೆಯ ಕೊರತೆ ಆದರೂ ಕೂಡ ಆ ಸಂದರ್ಭದಲ್ಲಿ ಗಿಡಗಳಿಗೆ ಪೂರೈಕೆ ಮಾಡಿಕೊಟ್ಟು ಬೆಳೆಯನ್ನ ಸಂರಕ್ಷಿಸುತ್ತೆ ಅಂತಕ್ಕಂಥ ಒಂದು ಆಶಾವಾದವನ್ನು ನಾವು ಇಟ್ಕೋಬಹುದು ತೊಂದರೆ ಆಗೋದಿಲ್ಲ ಅಂತಕ್ಕಂಥ ಕಾರಣದಿಂದ. ಇದ್ರ ಜೊತೆಗೆ ನಾವು ಇವತ್ತು ಗಮನಿಸಬೇಕಾದಂತ ಮತ್ತೊಂದು ಅಂಶ ಅಂದ್ರೆ ರಾಜ್ಯದ ಎಲ್ಲಾ ಜಲಾಶಯಗಳಲ್ಲೂ ಕೂಡ ಇವತ್ತು ಉತ್ತಮ 14-15 ವರ್ಷಕ್ಕಿಂತ ಉತ್ತಮವಾದ ನೀರಿನ ಮಟ್ಟವನ್ನ ನಾವು ನೋಡ್ತಾ ಇದೀವಿ. ಈ KRS ನೇ ತಗೊಳ್ಳೋದಾದ್ರೆ ನಮ್ಗೆ ಬಹುಶಃ ಕಾವೇರಿ ಅಚ್ಚುಕಟ್ಟು ಮತ್ತೆ ಕೃಷ್ಣಾ ಅಚ್ಚುಕಟ್ಟು ಮುಖ್ಯವಾದಂತ ಜಲಾಶಯಗಳು. ಸೊ ಇಲ್ಲೂ ತಗೊಂಡ್ರು ಕೂಡ ನಮ್ಮ ಈಗ ನೀರಿನ ಮಟ್ಟ 102-103 ಅಡಿ ಹತ್ರದಲ್ಲಿ ನಾವು ಈಗಾಗಲೇ ಸಂಗ್ರಹಣೆಯನ್ನ ಕಾಣ್ತಾ ಇದೀವಿ. ಬಹುಶಃ ಕಳೆದ 15 ವರ್ಷಕ್ಕೆ ಹೋಲಿಸಿದಾಗ ಈ ನೀರು ಅತ್ಯಂತ ಮೇ ತಿಂಗಳಲ್ಲಿ ಅತಿ ಹೆಚ್ಚು ಮಟ್ಟವನ್ನ ಕಾಯ್ದುಕೊಂಡಿದೆ. ಸೊ ಆ ನಿಟ್ಟಿನಲ್ಲಿ ರೈತರಿಗೆ ಈ ವರ್ಷ ಮಳೆಯ ಕೊರತೆಯ ಬಾಧೆ ಅಷ್ಟು ಆಗದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಮುಂಗಾರು ಆಶಾದಾಯಕವಾಗಿದೆ, ಪೂರ್ವ ಮುಂಗಾರು ಉತ್ತಮವಾಗಿರೋದ್ರಿಂದ ಮಣ್ಣಲ್ಲಿ ತೇವಾಂಶ ಸಂರಕ್ಷಣೆ ಆಗಿರೋದ್ರಿಂದ ಮುಂದೆ ಬಿದ್ದಂತ ಮಳೆ ನೀರಲ್ಲಿ ಈ ಡ್ಯಾಮ್ಗಳು ಜಲಾಶಯಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರೋದ್ರಿಂದ ಡ್ಯಾಮ್ಗಳು ಕೂಡ ಬೇಗನೆ ತುಂಬುತ್ತವೆ ಅಂತಕ್ಕಂಥ ಒಂದು ಒಂದು ಆಶಾವಾದ ಇದೆ. ಆ ಎರಡು ಅಂಶಗಳನ್ನ ಪರಿಗಣಿಸಿದ್ರೆ ಬಹುಶಃ ಈ ವರ್ಷದ ಕೃಷಿ, ಈ ವರ್ಷದ ಮಳೆ, ಈ ವರ್ಷದ ಮಣ್ಣಿನ ತೇವಾಂಶ ಸಮೃದ್ಧವಾಗಿರುತ್ತೆ ಅಂತಕ್ಕಂಥ ಆಲೋಚನೆಯನ್ನ ಇಟ್ಕೋಬಹುದು. ಇನ್ನು ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಮುಂದಿನ ಒಂದು 15 ದಿನಗಳ ಈ ಮಳೆ ಚಿತ್ರಣ ಹೇಗಿರ್ಬೋದು ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತ, ಈ ಒಂದು ಅಂಶ ಬಹಳ ಮುಖ್ಯ ಆಗುತ್ತೆ. ಯಾಕಂತಂದ್ರೆ ಸೊ ಈಗ ನಮ್ಮಲ್ಲಿ ಬಿತ್ತನೆ ಪ್ರಾರಂಭ ಆಗ್ತಕ್ಕಂಥದ್ದು ಜೂನ್ ತಿಂಗಳಲ್ಲಿ, ಬಹುಶಃ ಇತ್ತೀಚಿನ ದಿನಗಳಲ್ಲಿ ಕಳೆದ ಇದರಲ್ಲಿ ಹವಾಮಾನ ಬದಲಾವಣೆಯಿಂದ ಜುಲೈ ತಿಂಗಳಿನಲ್ಲಿ ಮಳೆ ಬರ್ತಕ್ಕಂಥದ್ದು ವಾಡಿಕೆ ಆಗ್ಬಿಟ್ಟು ಬಿತ್ತನೆ ಜುಲೈ ಆಗಸ್ಟ್ಗೆ ಹೋಗ್ತಾ ಇತ್ತು. ಬಹುಶಃ ಈ ವರ್ಷ ಪೂರ್ವ ಮುಂಗಾರು ಕೂಡ ರಾಜ್ಯಾದ್ಯಂತ ಉತ್ತಮವಾಗಿದೆ. ಉತ್ತಮವಾಗಿರ್ತಕ್ಕಂಥದ್ರಿಂದ ಭೂಮಿಯ ಸಿದ್ಧತೆಯನ್ನ ಮಾಡ್ಕೊಳ್ಳಿಕ್ಕೆ ರೈತರಿಗೆ ಬೇಗ ಸಾಧ್ಯ ಆಗುತ್ತೆ. ಸಾಧ್ಯ ಆಗೋದ್ರಿಂದ ಸ್ವಲ್ಪ ಬೇಗ ಬಿತ್ತನೆ ಕಡೆ ಕೂಡ ನಾವು ಒಲವನ್ನ ಕೊಡಬೇಕಾಗುತ್ತೆ. ಬಹುಶಃ ಈಗ ಎರಡು ಮುಂಗಾರಿನ ಮುನ್ಸೂಚನೆಯನ್ನ ನಾವೇನ್ ಮಾತಾಡಿದ್ವಿ, ಸೆಪ್ಟೆಂಬರ್ ವರೆಗೆ ಮಾತ್ರ ಮುನ್ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸೆಪ್ಟೆಂಬರ್ ಆದ್ಮೇಲೆ ನಮಗೆ ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲೂ ಕೂಡ ತೇವಾಂಶವನ್ನ ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಸಾಮಾನ್ಯವಾಗಿ ಕಳೆದ 100 ವರ್ಷದ ಮಳೆಯ ಒಂದು ಅಂಶವನ್ನು ಗಮನಿಸಿದರೆ ಏಪ್ರಿಲ್ ತಿಂಗಳಿನಿಂದ ಸೆಪ್ಟೆಂಬರ್ ತಿಂಗಳಿಗೆ ಉತ್ತಮವಾದಂತಹ ಮಳೆಯಾದ ಸನ್ನಿವೇಶದಲ್ಲಿ ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ ಸ್ವಲ್ಪ ಮಳೆಯ ಕೊರತೆ ಬಾಧಿಸುವಂತ ಸಾಧ್ಯತೆ ಇರುತ್ತೆ. ಸೊ ಆದ್ರೆ ನೀರಾವರಿ ಪ್ರದೇಶದಲ್ಲಿ ಅಷ್ಟು ಸಮಸ್ಯೆ ಆಗೋದಿಲ್ಲ, ಯಾಕಂದ್ರೆ ಜಲಾಶಯಗಳು ಭರ್ತಿಯಾಗಿರ್ತವೆ ಅಂತಕ್ಕಂಥ ನಿಟ್ಟಿನಲ್ಲಿ. ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ನಾವು ಹಿಂಗಾರಿನ ತೇವಾಂಶ ಕೂಡ ಬೆಳೆಯ ಕಾಳು ಕಚ್ಚುವಂತ ಹಂತದಲ್ಲಿ, ಕಾಳು ಬಲಿಯುವಂತ ಹಂತದಲ್ಲಿ ತೇವಾಂಶದ ಕೊರತೆ ಆಗದಂತೆ ನೋಡ್ಕೋಬೇಕಾಗಿರೋ ಕಾರಣದಿಂದ ಸೊ ಅಕ್ಟೋಬರ್ ನವೆಂಬರ್ ತಿಂಗಳಿನ ಮಳೆ ಕೂಡ ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಅಕಸ್ಮಾತ್ ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ ಕಡಿಮೆ ಮಳೆ ಆಗುವಂತ ಸನ್ನಿವೇಶ ಎದುರಾದ್ರೆ ಅದಕ್ಕೆ ನಾವು ಸಿದ್ಧತೆಯಾಗಿ ಪೂರ್ವ ಮುಂಗಾರು ಉತ್ತಮವಾಗಿದೆ, ಮುಂಗಾರು ಕೂಡ ಉತ್ತಮವಾಗಿರೋದ್ರಿಂದ ಸ್ವಲ್ಪ ಬೇಗನೆ ಬಿತ್ತನೆ ಮಾಡೋದಕ್ಕೆ ಮನಸ್ಸನ್ನ ಮಾಡ್ತಕ್ಕಂಥದ್ದು ರೈತರಿಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅತ್ಯವಶ್ಯಕ ಅಂತ ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ಮುಂದಿನ 15 ದಿನದ ಮಳೆಯ ಒಂದು ಚಿತ್ರಣ ಬಿತ್ತನೆಯನ್ನ ನಿರ್ಧರಿಸೋದಕ್ಕೆ ಸಹಕಾರಿಯಾಗುತ್ತೆ ಅಂತಕ್ಕಂಥ ಅಂಶವನ್ನ ನಾವು ತಿಳ್ಕೋಬೇಕು. ಈಗಾಗಲೇ ತೇವಾಂಶ ಉತ್ತಮವಾಗಿರೋದ್ರಿಂದ ಈಗ ಕಳೆದ 1-4 ದಿವಸದಿಂದ ಬಹುತೇಕ ರಾಜ್ಯದ ಎಲ್ಲಾ ಭಾಗದಲ್ಲೂ ಕೂಡ ಒಣಹವೆ ಅಥವಾ ಬಿಸಿಲಿನ ಒಂದು ಇದನ್ನ ನಾವು ನೋಡ್ತಾ ಇದೀವಿ. ಸೊ ಹಾಗಾಗಿ ಈಗ ಭೂಮಿ ಈಗಾಗಲೇ ಏನಾಗುತ್ತೆ, ಸೊ ಒಣಗಿರುತ್ತೆ, ಅಂದ್ರೆ ತೇವಾಂಶ ಉಳುಮೆ ಮಾಡೋದಕ್ಕೆ ಯೋಗ್ಯವಾದ ಮಟ್ಟಕ್ಕೆ ಬಂದಿರುತ್ತೆ. ಸೊ ಹಾಗಾಗಿ ಈಗ ಅವರು ಭೂಮಿಯನ್ನ ಸಿದ್ಧತೆ ಮಾಡಿಕೊಂಡ್ರೆ ಸೊ ಮುಂದಿನ 1 ವಾರವನ್ನ ತೆಗೆದುಕೊಂಡಾಗ ಈಗಾಗಲೇ ಮಾನ್ಸೂನ್ 89ನೇ ತಾರೀಕಿನಂದು ನಮ್ಮ ಕೇರಳವನ್ನ ಒಂದು ತಲುಪಿದೆ. ಸೊ ಇನ್ನು 3-4 ದಿವಸದಲ್ಲಿ ನಮ್ಮ ಕರ್ನಾಟಕದ ಬಹುಪಾಲು ಪ್ರದೇಶವನ್ನ ಮುಂಗಾರು ಪ್ರವೇಶಿಸುತ್ತೆ ಅಂತಕ್ಕಂಥದ್ದು. ಪ್ರವೇಶಿದ್ರು ಕೂಡ ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಮಳೆ ಆಗೋದಿಲ್ಲ, ಮೋಡ ಕವಿದ ವಾತಾವರಣ ಇರುತ್ತೆ, ಸ್ವಲ್ಪ ಗಾಳಿ ಇರುತ್ತೆ, ಆವಾಗವಾಗ ತುಂತುರು ಮಳೆಯಿಂದ ಕೂಡಿರ್ತಕ್ಕಂಥ ಸನ್ನಿವೇಶ ಇರುತ್ತೆ. ಈಗ ಒಣಹವೆ ಇದ್ದು ಒಂದು ಭೂಮಿಯನ್ನ ಸಿದ್ಧತೆ ಮಾಡ್ಕೊಳ್ಳಕ್ ಸರಿಯಾಗಿರೋದ್ರಿಂದ ಸೊ ಆ ನಂತರ ಬರುವಂತ ತೇವಾಂಶದಿಂದ ಮುಂದಿನ 1 ವಾರವನ್ನ ನೋಡೋದಾದ್ರೆ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಭಾಗದಲ್ಲಿ, ದಕ್ಷಿಣ ಒಳನಾಡು ಪ್ರದೇಶ ಅಂತ ನಾವೇನ್ ಕರಿತೀವಿ, ದಕ್ಷಿಣ ಒಳನಾಡು ಮತ್ತೆ ಕರಾವಳಿ ಪ್ರದೇಶಗಳಲ್ಲಿ ಸ್ವಲ್ಪ ಮಳೆ ಬೀಳುತ್ತೆ, ಉತ್ತರ ಒಳನಾಡಿನಲ್ಲಿ ಸ್ವಲ್ಪ ಕಡಿಮೆ ಮಳೆ ಬೀಳುತ್ತೆ. ಮಳೆ ಬೀಳುತ್ತೆ, ಬೀಳ್ತಕ್ಕಂಥದ್ದು ಅಲ್ಲಿ ಒಂದು 10-15 ಮಿಲಿಮೀಟರ್ ಅಷ್ಟು ಒಂದು ವಾರದಲ್ಲಿ ಬೀಳೋದಾದ್ರೆ ಇಲ್ಲಿ 25-30 ಮಿಲಿಮೀಟರ್ ದಕ್ಷಿಣ ಭಾಗದಲ್ಲಿ ಬೀಳುವಂತ ಸಾಧ್ಯತೆ ಇದೆ. ಸೊ ಇದು ಬಿತ್ತನೆಗೆ ಬಹಳ ಪೂರಕವಾದಂತ ತೇವಾಂಶವನ್ನ ಒದಗಿಸಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಸೊ ಅನಂತರದ 1 ವಾರವನ್ನ ನೀವು ನೋಡೋದಾದ್ರೆ, ಅಂದ್ರೆ 8-15ನೇ ದಿವಸವನ್ನ ಅವಲಕ್ಷಿಸೋದಾದ್ರೆ ಕರ್ನಾಟಕದ ದಕ್ಷಿಣ ಭಾಗದಲ್ಲೂ ಕೂಡ ಮಳೆ ಸ್ವಲ್ಪ ಹೆಚ್ಚಾಗುತ್ತೆ, ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಮಳೆ ಚೆನ್ನಾಗಾಗುತ್ತೆ. ಅಂದ್ರೆ ನಿಮ್ಗೆ ಚೆನ್ನಾಗಾಗುತ್ತೆ ಅಂತಂದ್ರೆ ಪ್ರವಾಹ ಬರುವಂತ ಮಳೆ ಬರೋದಿಲ್ಲ ಇಲ್ಲಿ. ಸೊ ಮಳೆ ಸುಮಾರು ಲೈಟ್ ಅಂತ ಕರಿತೀವಿ, ಲೈಟ್ ಅಂತಂದ್ರೆ ನಾವು 20-25 ಹಗುರವಾದಂತ ಮಳೆ ಬೀಳುವಂತ ಸಾಧ್ಯತೆ ಇರುತ್ತೆ. ಸೊ ಬೀಜವನ್ನ ಬಿತ್ತನೆ ಮಾಡಿದ್ರೆ ಮೊಳಕೆಗೆ ಉತ್ತಮವಾದ ವಾತಾವರಣವನ್ನ ಕಲ್ಪಿಸಿಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ರೈತ ಬಾಂಧವರು ಸ್ವಲ್ಪ ಈ ವರ್ಷದ ಇನ್ನು ಮುಂದಿನ 15 ದಿವಸ ಕೂಡ ಉತ್ತಮವಾದಂತ ಮಳೆಯ ಹಂಚಿಕೆ ಆಗೋ ಕಾರಣದಿಂದ ಬಿತ್ತನೆಯನ್ನ ಮಾಡಲಿಕ್ಕೆ ಪ್ರಾರಂಭಿಸತಕ್ಕಂಥದ್ದು ಬಹಳ ಸೂಕ್ತ ಆಗುತ್ತೆ. ಇನ್ನು ಮುಖ್ಯವಾಗಿ ನಮ್ಮ ರಾಜ್ಯದ ಈ ಪ್ರಸ್ತುತ ಕೃಷಿ ಸನ್ನಿವೇಶದ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಕೊಡ್ತೀರಾ? ಖಂಡಿತ. ಕರ್ನಾಟಕ ರಾಜ್ಯ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ, ಕೃಷಿನಲ್ಲಿ ಅದರಲ್ಲೂ ಬೆಳೆ ಪದ್ಧತಿನಲ್ಲಿ ಬಹಳ ವೈವಿಧ್ಯತೆಯನ್ನು ಹೊಂದಿರತಕ್ಕಂತ ಒಂದು ರಾಜ್ಯ. ಬಹುಶಃ ಚಾಮರಾಜನಗರ ಭಾಗದಿಂದ ತೆಗೆದ್ರೆ ನಮ್ಗೆ ಮಾರ್ಚ್ ಏಪ್ರಿಲ್ ತಿಂಗಳಿನಿಂದ ಹತ್ತಿಯನ್ನ ಬಿತ್ತನೆ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರೆ, ಮೈಸೂರು ಭಾಗಕ್ಕೆ ಬಂದಾಗ ಏಪ್ರಿಲ್ ತಿಂಗಳಿನಲ್ಲಿ ದ್ವಿದಳ ಜಾತಿಗೆ ಸೇರಿದಂತ ಹೆಸರು, ಉದ್ದು, ಅಲಸಂದೆ, ಅವರೆ ಈ ತರದ ಬೆಳೆಗಳನ್ನ ಬಿತ್ತಲಿಕ್ಕೆ ಪ್ರಾರಂಭಿಸ್ತಾರೆ. ಇಲ್ಲಿಂದ ಪ್ರಾರಂಭ ಆಗಿ ಉತ್ತರ ಕರ್ನಾಟಕದ ಬೀದರು, ಕಲಬುರಗಿ ಆ ಭಾಗಕ್ಕೆ ಹೋದಾಗ ತೊಗರಿಯನ್ನ ಏಪ್ರಿಲ್ ತಿಂಗಳಿನಲ್ಲಿ ಬಿತ್ತನೆ ಮಾಡಲಿಕ್ಕೆ ಪ್ರಾರಂಭಿಸತಕ್ಕಂಥದ್ದು ವಾಡಿಕೆ. ಈ ನಿಟ್ಟಿನಲ್ಲಿ ರಾಜ್ಯದ ಬಹುಪಾಲು ಪ್ರದೇಶದಲ್ಲಿ ಬಹುಶಃ ನಮ್ಗೆ ಈಗ ಆಲ್ರೆಡಿ ದ್ವಿದಳ ಜಾತಿಗೆ ಸೇರಿದಂತ ಬಹುಪಾಲು ಬೆಳೆಗಳ ಬಿತ್ತನೆ ಆಗಿರ್ತಕ್ಕಂಥದ್ದು ವಾಡಿಕೆ. ಈಗ ಅದನ್ನ ಬಿಟ್ರೆ ವಾಣಿಜ್ಯ ಬೆಳೆಗಳಲ್ಲಿ ಹತ್ತಿ ಕೆಲವು ಭಾಗದಲ್ಲಿ ಬಿತ್ತನೆ ಆಗಿರುತ್ತೆ, ಕೆಲವು ಭಾಗದಲ್ಲಿ ಮುಸ್ಕಿನ ಜೋಳವನ್ನ ಮೇ ತಿಂಗಳ ಕೊನೆಯ ಭಾಗ ಮತ್ತೆ ಜೂನ್ ತಿಂಗಳ ಪ್ರಾರಂಭದಲ್ಲಿ ಬಿತ್ತನೆ ಮಾಡಲಿಕ್ಕೆ ಕರ್ನಾಟಕ ರಾಜ್ಯದ ಬಹುಪಾಲು ಪ್ರದೇಶದಲ್ಲಿ ಪ್ರಾರಂಭ ಆಗುತ್ತೆ. ಅದನ್ನ ಬಿಟ್ರೆ ಕಡಲೆಕಾಯಿ, ನೆಲಗಡಲೆ ಅಂತ ನಾವ್ ಏನ್ ಕರಿತೀವಿ ಅಥವಾ ಶೇಂಗಾ ಅಂತ ಏನ್ ಕರಿತೀವಿ, ಜೂನ್ನಲ್ಲಿ ಬಿತ್ತನೆ ಮಾಡತಕ್ಕಂಥದ್ದು ಅದು ಕೂಡ ಪ್ರಮುಖವಾದಂತ ಬೆಳೆ. ಸೊ ಈಗ ಬಿತ್ತನೆ ಮಾಡುವಂತ ರೈತರು ಕೂಡ ಈ ತೊಗರಿಯನ್ನ ಬಿತ್ತನೆ ಮಾಡ್ಲಿಕ್ಕೆ ಆಲ್ರೆಡಿ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ವಾಡಿಕೆ. ಇದು ಕರ್ನಾಟಕ ರಾಜ್ಯದ ಪ್ರಸ್ತುತ ಕೃಷಿ ಸನ್ನಿವೇಶ. ಇನ್ನು ಮುಖ್ಯವಾಗಿ ಈ ಒಂದು ಮುಂಗಾರು ಮುನ್ಸೂಚನೆ ಮೇಲೆ ನಮ್ಮ ರೈತರು ಯಾವ್ಯಾವ ಅಂಶಗಳನ್ನು ಗಮನಿಸಬೇಕಾಗತ್ತೆ, ಅವರು ಏನೇನು ಸಿದ್ಧತೆಗಳನ್ನು ಮಾಡ್ಕೋಬೇಕಾಗತ್ತೆ? ಈ ಒಂದು ಮುಂಗಾರು ಆಶಾದಾಯಕವಾಗಿರೋದ್ರಿಂದ, ಹೌದು, ಮತ್ತೆ ಪೂರ್ವ ಮುಂಗಾರು ಉತ್ತಮವಾಗಿರೋದ್ರಿಂದ ಕೆಲವು ಅಂಶಗಳನ್ನ ರೈತರು ಪರಿಗಣಿಸ್ತಕ್ಕಂಥದ್ದು ಬಹಳ ಮುಖ್ಯ. ಈ ನೀರಾವರಿ ಪ್ರದೇಶದಲ್ಲಾದ್ರೆ ಜಲಾಶಯಗಳಲ್ಲಿ ನೀರಿನ ಮಟ್ಟ ಉತ್ತಮವಾಗಿರೋದ್ರಿಂದ, ಆಮೇಲೆ ಮುಂಗಾರು ಕೂಡ ಸರಿಯಾದ ರೀತಿಯಲ್ಲಿ ಆಗುತ್ತೆ ಅಂತಕ್ಕಂತ ಒಂದು ಮುನ್ಸೂಚನೆ ಇರೋದ್ರಿಂದ ಸೊ ಜಲಾಶಯಗಳಿಗೆ ನೀರು ಬರುತ್ತೆ, ಬಹುಶಃ ಇದೊಂದು ನಾಲೆಗಳಿಗೆ ನೀರಿನ ಕೊರತೆ ಆಗೋದಿಲ್ಲ ಅಂತಕ್ಕಂಥದ್ದು ಅನುಭವ ಅನ್ಕೋಬಹುದು. ಆದ್ರೆ ಮಳೆ ಆಶ್ರಿತ ಪ್ರದೇಶ ಏನಿದೆ, ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ತೇವಾಂಶ ಕಡಿಮೆ ಆಗಬಹುದು ಅಂತಕ್ಕಂತ ಒಂದು ಅಂಶ ಇದೆ. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನಮ್ಮ ಇನ್ನು ಮುನ್ಸೂಚನೆಯನ್ನ ಸಿಕ್ಕಿಲ್ಲ. ಸಾಮಾನ್ಯ ಅಂಶಗಳನ್ನ ಗಮನಿಸಿದ್ರೆ ಏಪ್ರಿಲ್ ಇಂದ ಸೆಪ್ಟೆಂಬರ್ ತಿಂಗಳಿಗೆ ಉತ್ತಮವಾದಂತ ಮಳೆ ಆದ ಸ್ಥಿತಿನಲ್ಲಿ ನಮ್ಗೆ ಅಕ್ಟೋಬರ್ ನವೆಂಬರ್ ನಲ್ಲಿ ಮಳೆಯ ಕೊರತೆ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಆ ಅಂಶವನ್ನ ಪರಿಗಣಿಸಿ ಇರುವಂತ ತೇವಾಂಶವನ್ನ, ಈಗ ಏನು ಹೆಚ್ಚುವರಿ ಮಳೆ ಬೀಳ್ತಾ ಇದೆ ಅದಕ್ಕೆ ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯ ಕ್ರಮಗಳನ್ನ ಮಾಡ್ತಕ್ಕಂಥದ್ದು, ಅಂದ್ರೆ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ರೈತರು ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದು. ಸೊ ಇಳಿಜಾರಿಗೆ ಅಡ್ಡಲಾಗಿ ಬದಿಗಳನ್ನಾಗ್ತಕ್ಕಂಥದ್ದು, ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯವನ್ನ ಮಾಡ್ತಕ್ಕಂಥದ್ದು, ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆಯನ್ನ ಮಾಡ್ತಕ್ಕಂಥದ್ದು, ಈ ತರದ ಕೆಲವೊಂದು ಬೇಸಾಯ ಕ್ರಮಗಳಿಗೆ ಒತ್ತನ್ನು ಕೊಡ್ತಕ್ಕಂಥದ್ದು ಬಹಳ ಸೂಕ್ತ ಆಗುತ್ತೆ. ಇದ್ರ ಜೊತೆಗೆ ನಮ್ಮಲ್ಲಿ ಈಗ ಕೃಷಿ ಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಹಲವಾರು ಕೃಷಿ ಹೊಂಡಗಳನ್ನ ರೈತರಿಗೆ ಸರ್ಕಾರ ನೀಡಿದೆ. ಆ ಸವಲತ್ತನ್ನು ಬಳಸಿಕೊಂಡು ಹೆಚ್ಚುವರಿ ಬರ್ತಕ್ಕಂಥ ಮಳೆ ನೀರನ್ನ ಕೃಷಿ ಹೊಂಡದಲ್ಲಿ ಸಂರಕ್ಷಣೆ ಮಾಡಿಕೊಂಡಿದ್ರೆ ಕೊನೆಯ ಹಂತದಲ್ಲಿ ಬರದ ಸನ್ನಿವೇಶ ಏನಾದರೂ ಬಂದ್ರೆ ಸೊ ಅಂತ ಸಂದರ್ಭದಲ್ಲಿ ರಕ್ಷಣಾತ್ಮಕ ನೀರಾವರಿಯನ್ನ ಕೊಟ್ಟು ಬೆಳೆಯನ್ನ ಉಳಿಸಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿಯಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆಗೆ ಒತ್ತನ್ನ ಕೊಡ್ತಕ್ಕಂಥದ್ದು ಒಂದಾಗುತ್ತೆ. ಎರಡನೇದು ಮಣ್ಣಿನ ಫಲವತ್ತತೆಗೆ ನಾವು ಅಗಾಧವಾದ ಮಹತ್ವವನ್ನು ಕೊಡಬೇಕಾಗುತ್ತೆ. ಆಕ್ಚುಲಿ ಮಣ್ಣು ಆರೋಗ್ಯವಾಗಿದ್ರೆ ನಮಗೆ ತೇವಾಂಶ ಇದ್ರೆ ಉತ್ತಮವಾದಂತ ಬೆಳೆ ಬರ್ತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ರೈತ ಬಾಂಧವರಿಗೆ ಕೊಟ್ಟಿಗೆ ಗೊಬ್ಬರದ ಲಭ್ಯತೆ ಇದ್ರೆ ಅಥವಾ ಸಾವಯವ ಗೊಬ್ಬರಗಳು ಯಾವ್ದಾದ್ರು ಆಗ್ಲಿ ಸೊ ಆದಷ್ಟು ಭೂಮಿಗೆ ಸೇರಿಸಲಿಕ್ಕೆ ಒತ್ತನ್ನ ಕೊಡ್ತಕ್ಕಂಥದ್ದು. ಇಲ್ಲ ಏನು ಸೇರ್ಸಕ್ ಆಗ್ಲಿಲ್ಲ ನನಗೆ ಸಾವಯವ ಗೊಬ್ಬರವನ್ನ ಕೊಂಡ್ಕೊಳ್ಳಕ್ ಆಗೋದಿಲ್ಲ ಅಂತಕ್ಕಂಥ ರೈತ ಬಾಂಧವರಾದ್ರೆ ಈ ರಸ್ತೆ ಬದಿನಲ್ಲಿ ಸಾಕಷ್ಟು ಕಳೆ ಗಿಡಗಳೆಲ್ಲ ಬೆಳೆದು ನಿಂತಿದೆ. ಸೊ ಅದು ಸೊಪ್ಪು ಸದೆಗಳು ಕೂಡ ಸಾಕಷ್ಟು ಸಿಗುತ್ತೆ. ಆ ಸೊಪ್ಪು ಸದೆ ಕಳೆ ಗಿಡಗಳನ್ನ ಬಳಸೋದೇ ಆದ್ರೆ ಅವು ಹೂವಾಡುವ ಅಂತಕ್ಕಿಂತ ಮುಂಚಿತವಾಗಿ ನಾವು ಬಳಸ್ತಕ್ಕಂಥದ್ದು ಸೂಕ್ತ ಆಗುತ್ತೆ. ಸೊ ಆ ತರದ ಒಂದು ಸಸ್ಯಗಳನ್ನ ಕೂಡ ನಾವು ಹಸಿರಲ್ಲೇ ಗೊಬ್ಬರಗಳಾಗಿ ಭೂಮಿಗೆ ಸೇರಿಸಿ ಮಣ್ಣಿನ ಆರೋಗ್ಯವನ್ನ ಕಾಪಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಮೂರನೇದು ಪೂರ್ವ ಮುಂಗಾರು ಚೆನ್ನಾಗಿದ್ದು ಮುಂಗಾರು ವಾಡಿಕೆಯಂತೆ ಬರ್ತಕ್ಕಂಥ ಸನ್ನಿವೇಶ ಇರೋದ್ರಿಂದ ಬೇಗ ಬಿತ್ತನೆ ಮಾಡಲಿಕ್ಕೆ ಪರಿಕರಗಳನ್ನ ಸಿದ್ಧಪಡಿಸ್ತಕ್ಕಂಥದ್ದು. ಪರಿಕರಗಳು ಅಂತಂದ್ರೆ ನಾವು ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ಬಿತ್ತನೆ ಮಾಡಲಿಕ್ಕೆ ದೀರ್ಘಾವಧಿ ತಳಿಗಳನ್ನ ಮತ್ತೆ ದೀರ್ಘಾವಧಿ ಬೆಳೆಗಳನ್ನ ಶಿಫಾರಸು ಮಾಡ್ತಕ್ಕಂಥದ್ದು. ಸೊ ದೀರ್ಘಾವಧಿ ಬೆಳೆಗಳಲ್ಲಿ ಈ ಸಂದರ್ಭದಲ್ಲಿ ಬಿತ್ತನೆ ಮಾಡಬಹುದಾದ್ರೆ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡುವಂತ ರೈತ ಬಾಂಧವರಾದ್ರೆ ತೊಗರಿಯನ್ನ ಬಿತ್ತನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಅರಳನ್ನ ಕೂಡ ಬಿತ್ತನೆ ಮಾಡದೇ ಇದ್ರೆ ಸಾಮಾನ್ಯವಾಗಿ ಮೇನಲ್ಲಿ ಬಿತ್ತನೆ ಮಾಡ್ತಾರೆ, ಮಾಡ್ಲಿಲ್ಲ ಅಂದ್ರೆ ಅರಳನ್ನ ಬಿತ್ತನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಶೇಂಗಾ ನೆಲಗಡಲೆಯನ್ನ ಬಿತ್ತನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮುಸ್ಕಿನ ಜೋಳವನ್ನ ಬಿತ್ತನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ದೀರ್ಘಾವಧಿ ರಾಗಿ ತಳಿಗಳನ್ನು ಕೂಡ ಬಿತ್ತನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಮಳೆ ಆಶ್ರಿತ ಪ್ರದೇಶದಲ್ಲಿ ಈ ಬೆಳೆಗಳನ್ನ ಮಾಡ್ಕೊಳ್ತಕ್ಕಂಥದ್ದು. ನೀರಾವರಿ ಪ್ರದೇಶದಲ್ಲಿ ಈಗಾಗಲೇ ನೀರು ಉತ್ತಮವಾಗಿ ಬರ್ತಾ ಇರೋದ್ರಿಂದ ಸೊ ಆ ಕಾರಣದಿಂದ ಭತ್ತದಲ್ಲೂ ಕೂಡ ದೀರ್ಘಾವಧಿ ತಳಿಯನ್ನ ಹಾಕ್ಲಿಕ್ಕೆ ಒತ್ತನ್ನ ಕೊಟ್ಟು ಸೊ ದೀರ್ಘಾವಧಿ ತಳಿಗಳ ಸಸಿ ಮಡಿಯನ್ನ ಮಾಡ್ಲಿಕ್ಕೆ ರೈತ ಬಾಂಧವರು ಮಹತ್ವವನ್ನ ನೀಡಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಇಲ್ಲ ಸ್ವಲ್ಪ ನಾನು ತಡವಾಗಿ ಪ್ಲಾನ್ ಮಾಡ್ಕೋತೀನಿ ಅಂತಂದ್ರೆ ಜುಲೈ ತಿಂಗಳಿಗೆ ನಾನು ಹೋಗ್ತೀನಿ ಅಂತ ನನ್ನದಾದ್ರೆ ರೈತ ಬಾಂಧವರು ಆ ಸಂದರ್ಭದಲ್ಲಿ ನಮಗೆ ರಾಗಿಯಲ್ಲಿ ದೀರ್ಘಾವಧಿ ತಳಿಗಳನ್ನ ಜುಲೈನಲ್ಲೂ ಕೂಡ ಬಿತ್ತನೆ ಮಾಡಬಹುದು. ಇವನ್ ತೊಗರಿನಲ್ಲಿ ಅಲ್ಪಾವಧಿ ತಳಿಗಳಾದಂತ BRG3 ಅಂತಕ್ಕಂತ ತಳಿ ಇದೆ, ತೊಗರಿಯನ್ನ ಬಿತ್ತನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಅದನ್ನ ಬಿಟ್ರೆ ಪ್ರಾರಂಭದಲ್ಲಿ ಜುಲೈ ತಿಂಗಳ ಪ್ರಾರಂಭದಲ್ಲಿ ನೆಲಗಡಲೆ ಮತ್ತೆ ಮುಸ್ಕಿನ ಜೋಳವನ್ನ ಹಾಕ್ಬೇಕು. ತಡವಾಗಿ ಮುಸ್ಕಿನ ಜೋಳ ಮತ್ತೆ ನೆಲಗಡಲೆಗೆ ಹೋಗಬಾರ್ದು, ಪ್ರಾರಂಭದಲ್ಲಿ ಹಾಕೋದಾದ್ರೆ ಮಾತ್ರ ನಾವು ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಜುಲೈ ತಿಂಗಳ ಮೊದಲನೇ ವಾರದಲ್ಲಿ. ಸೊ ಈ ರೀತಿ ತಮ್ಮ ಬೆಳೆ ಪದ್ಧತಿಗಳನ್ನ ಜೋಡಣೆ ಮಾಡ್ತಕ್ಕಂಥದ್ದು ಒಂದು. ಇಲ್ಲ ಇನ್ನು ಸ್ವಲ್ಪ ನಾನು ತಡವಾಗಿ ಬಿತ್ತನೆ ಮಾಡ್ಕೋತೀನಿ, ದ್ವಿಬೆಳೆ ಪದ್ಧತಿ ಅಂದ್ರೆ ಎರಡು ಬೆಳೆ ಪದ್ಧತಿಯನ್ನು ಅನುಸರಿಸ್ಕೋತೀನಿ ಅಂದ್ರೆ ಈಗ ನಾವು ಅವರೇ ಅಲಸಂದೆ ಈ ತರದ ದ್ವಿದಳ ಜಾತಿಗೆ ಸೇರಿದಂತ ಅಲ್ಪಾವಧಿ ಬೆಳೆಗಳನ್ನ ಹಸಿಕಾಯಿಗೋಸ್ಕರ ಹಾಕೊಂಡು ಹಸಿಕಾಯಿಯನ್ನ ಕಿತ್ತು ಆ ನಂತರ ಕೂಡ ನಾವು ರಾಗಿಯನ್ನ ಅಲ್ಪಾವಧಿ ತಳಿಯನ್ನ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ರಾಗಿಯನ್ನ ಬಿತ್ತನೆ ಮಾಡುವಂತ ರೈತ ಬಾಂಧವರಾದ್ರೆ ದೀರ್ಘಾವಧಿ ತಳಿಗಳಾದಂತ MR1, MR6, ಅಂತಕ್ಕಂಥ ತಳಿಯನ್ನ ಬಿತ್ತನೆ ಮಾಡ್ತಕ್ಕಂಥದ್ದು ಸೂಕ್ತ. ಸ್ವಲ್ಪ ತಡವಾದಂತ ಸಂದರ್ಭದಲ್ಲಿ ಜಿಪಿಯು 28, ML 365, ಆಮೇಲೆ KMR 630 ಅಂತಕ್ಕಂಥ ತಳಿಗಳನ್ನ ಬಿತ್ತನೆ ಮಾಡ್ತಕ್ಕಂಥ ಸೂಕ್ತ. ಇಲ್ಲ ನಾನು ಎರಡು ಬೆಳೆ ಪದ್ಧತಿಯನ್ನು ಅನುಸರಿಸಿಕೊಂಡು ಈಗ ದ್ವಿದಳ ಮಾಡಿಕೊಂಡು ತಡವಾಗಿ ರಾಗಿ ಬಿತ್ತನೆ ಅಂತಂದ್ರೆ ಜಿಪಿಯು 48 ಅಂತಕ್ಕಂಥ ತಳಿಯನ್ನ ಆಯ್ಕೆ ಮಾಡ್ತಕ್ಕಂಥ ಸೂಕ್ತ ಆಗುತ್ತೆ. ಈ ನಿಟ್ಟಿನಲ್ಲಿ ಬೆಳೆಯವಾರು ಹಲವು ಸಾಕಷ್ಟು ತಂತ್ರಜ್ಞಾನಗಳಿದಾವೆ, ಅವುಗಳನ್ನ ಸಮಯವಾರು ಬೇಸಾಯವನ್ನ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತ ಬೀಜದ ಸಿದ್ಧತೆ ಮತ್ತೆ ಅದಕ್ಕೆ ಬೇಕಾದಂತ ರಸಗೊಬ್ಬರಗಳ ಅವಶ್ಯಕತೆ ಇದ್ರೆ ರಸಗೊಬ್ಬರಗಳು, ಕೊಟ್ಟಿಗೆ ಗೊಬ್ಬರ, ಸಾವಯವ ಕೃಷಿಯನ್ನ ಮಾಡ್ತಕ್ಕಂಥ ರೈತರು ಸಾವಯವ ಗೊಬ್ಬರಗಳನ್ನ, ಅದಕ್ಕೆ ಬೇಕಾದಂತ ಪರಿಕರಗಳನ್ನ, ಬೀಜೋಪಚಾರಕ್ಕೆ ಬೇಕಾದಂತ ಪರಿಕರ ಇರ್ಬೋದು, ಜೈವಿಕ ಗೊಬ್ಬರಗಳಿರ್ಬೋದು, ಶಿಲೀಂದ್ರನಾಶಕಗಳಿರ್ಬೋದು. ಸೊ ಈ ತರದ ಪರಿಕರಗಳನ್ನ ರೈತ ಬಾಂಧವರು ಸಿದ್ಧತೆ ಮಾಡಿಕೊಂಡು ಇಟ್ಕೊಳ್ತಕ್ಕಂಥದ್ದು, ಗುಣಮಟ್ಟದ ಪರಿಕರಗಳನ್ನ ಸಿದ್ಧತೆ ಮಾಡಿಕೊಂಡು ಇಟ್ಕೊಳ್ತಕ್ಕಂಥ ಕಡೆಗೆ ರೈತರು ಒತ್ತನ್ನು ಕೊಡಬೇಕಾಗತ್ತೆ. ಇದ್ರ ಜೊತೆಗೆ ಬೇಗ ಬಿತ್ತನೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗುತ್ತೆ. ಅಂದ್ರೆ ಅವರು ಈ ಬಿತ್ತನೆ ಬೀಜ, ರಸಗೊಬ್ಬರ, ಹೌದು, ಈ ಜೈವಿಕ ಗೊಬ್ಬರಗಳು, ಹೌದು, ಜೈವಿಕ ಪೀಡನಾಶಕಗಳು, ಹೌದು, ಇಂಥದ್ದೆಲ್ಲ ಸಿದ್ಧತೆ ಮಾಡಿ ಇಟ್ಕೊಂಡ್ರೆ ಅದುವಾದ ಮಳೆ ಬಂದ ತಕ್ಷಣ ಅವರು ಬಿತ್ತನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹೌದೌದು, ಯಾಕೆಂದ್ರೆ ಒಂದ್ಸರಿ ಹದ ಬಂದ ಮೇಲೆ ನಾವು ಇವೆಲ್ಲ ಹುಡುಕಾಡಕ್ ಶುರು ಆದ್ರೆ ಹೌದು ಆ ಸಮಯ ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಸರಿಯಾಗಿ ಬಿತ್ತಿಗದೆ ಇಲ್ಲ, ಆಗ ಬಿತ್ತನೆ ಮಾಡಕ್ ಆಗದೆ ಇದ್ರೆ ರೈತ ತನ್ನ ಕಾಲಾವಧಿನ ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ, ಆ ಬೆಳೆನೇ ಆಗ್ತಾ ಇರುವಂತ ಸಂದರ್ಭ ಬರಬಹುದು. ಸೊ ಆ ಕಾರಣದಿಂದ ಮುನ್ನೆಚ್ಚರಿಕೆಯಾಗಿ ಸಿದ್ಧತೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಈಗ ನಾವು ಜುಲೈ ಮಧ್ಯಭಾಗದ ಆದ್ಮೇಲೆ ಸ್ವಲ್ಪ ಮಧ್ಯಮಾವರಿ ತಳಿಗಳಿಗೆ ಹೋಗಬೇಕಾಗುತ್ತೆ ಭತ್ತದಲ್ಲಿ. ಹೌದು, ಭತ್ತ ಇರ್ಬೋದು ಅಥವಾ ರಾಗಿಗಳಿರ್ಬೋದು, ಯಾವುದೇ ಬೆಳೆ ಇರ್ಬೋದು. ಸೊ ಜುಲೈ ಪ್ರಾರಂಭದಲ್ಲಿ ಒಳಗಡೆ ಬಿತ್ತನೆ ಮಾಡ್ತೀವಿ ಅಂತಂದ್ರೆ ದೀರ್ಘಾವಧಿ ತಳಿಗಳನ್ನ ಹಾಕ್ತಕ್ಕಂಥದ್ದು ಸೂಕ್ತ. ಸ್ವಲ್ಪ ತಡವಾದಂತ ಸನ್ನಿವೇಶದಲ್ಲಿ ಅದಕ್ಕನುಗುಣವಾಗಿ ನಾವು ಮಧ್ಯಮಾವಧಿ ತಳಿ, ಇನ್ನೂ ತಡವಾದಂತ ಸಂದರ್ಭದಲ್ಲಿ ಅಲ್ಪಾವಧಿ ತಳಿಗೆ ಒತ್ತನ್ನ ಕೊಡ್ತಕ್ಕಂಥದ್ದು ಸೂಕ್ತ ಆಗುತ್ತೆ. ಆಗಸ್ಟ್ ಮೊದಲನೇ ವಾರ ಅಂದ್ರೆ ಅಲ್ಪಾವಧಿ ತಳಿಗಳಿಗೆ ನಾವು ಖಂಡಿತ. ಅಂದ್ರೆ ಇವತ್ತು ನಮ್ಮ ವಿಜ್ಞಾನಿಗಳು ಎಷ್ಟು ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಸೆಪ್ಟೆಂಬರ್ ಮೊದಲನೇ ವಾರದವರೆಗೂ ಕೂಡ ಭತ್ತವನ್ನ ನಾಟಿ ಮಾಡಿ ಬಿತ್ತನೆ ಮಾಡಿ ನಾಟಿ ಮಾಡುವಂತ ತಳಿಗಳು ಕೂಡ 90-95 ದಿವಸದಲ್ಲಿ ಬರುವಂತ ತಳಿಗಳು ಕೂಡ ಲಭ್ಯತೆ ಇದಾವೆ. ಅದಕ್ಕಿಂತ ಮುಖ್ಯವಾಗಿ ಮತ್ತೊಂದು ನಾವು ಗಮನಿಸಬೇಕಾಗಿರ್ತಕ್ಕಂತ ಅಂಶ, ಈಗ ನಾವು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲ್ಲೆಟ್ಸ್ ಅಂತ, ನೌಕರಿ ಸೀರಿಯಲ್ಸ್ ಅಂತ ನಾವ್ ಏನ್ ಮಾಡ್ತಾ ಇದೀವಿ, ಸಿರಿಧಾನ್ಯಗಳ ವರ್ಷ ಅಂತಕ್ಕಂತ ಇದನ್ನ ಆಚರಣೆಯನ್ನ ಮಾಡ್ತಾ ಇರೋ ನಿಟ್ಟಿನಲ್ಲಿ ಸಿರಿಧಾನ್ಯಗಳಿಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಬೇಡಿಕೆ ಬರ್ತಾ ಇರೋದ್ರಿಂದ ಆಗಸ್ಟ್ ತಿಂಗಳಿನಲ್ಲಿ ಅಥವಾ ಜುಲೈ ಕೊನೆಯ ಭಾಗದಲ್ಲಿ ಅಥವಾ ಸೆಪ್ಟೆಂಬರ್ ಪ್ರಾರಂಭದಲ್ಲಿ ಬಿತ್ತೀವಿ ಅಂತಂದ್ರೆ ನಮಗೆ ನವಣೆ, ಆರಕ, ಬರಗು, ಊದಲು, ಸಾಮೆ, ಕೊರಲೆ ಅಂತಕ್ಕಂಥ ಸಿರಿಧಾನ್ಯಗಳ ಲಭ್ಯತೆ ಇದೆ. ಸೊ ಆ ಒಂದು ಧಾನ್ಯಗಳನ್ನು ಕೂಡ ಬೆಳೀಲಿಕ್ಕೆ ರೈತರು ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದು ಸೂಕ್ತ ಆಗುತ್ತೆ. ಜುಲೈ ಪ್ರಾರಂಭದಿಂದ ನಾವು ಸಿರಿಧಾನ್ಯಗಳನ್ನ, ನವಣೆ ಮತ್ತೆ ಆರಕವನ್ನ ನಾವು ಜುಲೈ ಪ್ರಾರಂಭದಲ್ಲೇ ಬಿತ್ತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸಾಮೆ, ಬರಗು, ಊದಲು ಏನ್ ಬರುತ್ತೆ ಸ್ವಲ್ಪ ಅವಧಿ ಕಡಿಮೆ ಇರೋದ್ರಿಂದ 85-90 ದಿವಸಕ್ಕೆ ಬರೋದ್ರಿಂದ ಆಗಸ್ಟ್ ಪ್ರಾರಂಭದಲ್ಲಿ ಬಿತ್ತನೆ ಮಾಡಿದ್ರೆ ನಾವು ಕಟಾವಿನ ಅಂತ ಏನ್ ಬರುತ್ತೆ, ಕಟಾವಿನ ಅಂತ ನಮ್ಗೆ ನವೆಂಬರ್ ಕೊನೆಯ ಭಾಗಕ್ಕೆ ಬರುತ್ತೆ, ಅವಾಗ ಕಟಾವು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಕೃಷಿ ಇಲಾಖೆಯವರು ಕೂಡ ಇದಕ್ಕೆ ವಿಶೇಷವಾದ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹೌದೌದು, ಸಾಕಷ್ಟು ರೈತ ಸಿರಿ ಅಂತ ಒಂದು ಯೋಜನೆ ಅಡಿಯಲ್ಲಿ ಹೌದೌದೌದು ಸಹಾಯವನ್ನು ಕೂಡ ಕೊಡ್ತಾರೆ. ಹೌದೌದು, ಅದನ್ನ ಬೆಳೆಯೋದಕ್ಕೆ ಮತ್ತೆ ಬಿತ್ತನೆ ಬೀಜಗಳು ಕೂಡ ಕೃಷಿ ವಿಶ್ವದಲ್ಲಿ ಲಭ್ಯತೆ ಇದಾವೆ. ಇವನ್ ಕೃಷಿ ಇಲಾಖೆ ಕೂಡ ಈ ವರ್ಷ ನಾವು ಸಿರಿಧಾನ್ಯಗಳ ವರ್ಷ ಅಂತ ಏನ್ ಆಚರಿಸ್ತಾ ಇದೀವಿ, ಆ ನಿಟ್ಟಿನಲ್ಲಿ ತಾವಾಗ್ಲೇ ಹೇಳ್ದಂಗೆ ಒಂದು ಹಲವಾರು ಕಾರ್ಯಕ್ರಮಗಳ ಅಡಿಯಲ್ಲಿ ರೈತರಿಗೆ ಈ ಬೀಜಗಳನ್ನ ಪೂರೈಕೆ ಮಾಡಲಿಕ್ಕೆ ಇಲಾಖೆ ಕೂಡ ಮಹತ್ವವನ್ನು ನೀಡಿದೆ. ಈಗ ಡಾಕ್ಟರ್ ತಿಮ್ಮೇಗೌಡ ಅವರೇ, ನಮ್ಮ ರೈತ ಬಾಂಧವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ನಿಮ್ಮನ್ನ ಯಾವ ದೂರವಾಣಿ ಸಂಖ್ಯೆಯಲ್ಲಿ ಸಂಪರ್ಕಿಸಬಹುದು ಅವರು? ನನ್ನ ದೂರವಾಣಿ ಸಂಖ್ಯೆ, ಮೊಬೈಲ್ ಸಂಖ್ಯೆ 97-1-09-07-02. ನಾನು ಸರಿ ಹೇಳ್ತೀನಿ, ತಾವು ಡಾಕ್ಟರ್ MN ತಿಮ್ಮೇಗೌಡ ಅವರನ್ನ ಈ ಒಂದು ದೂರವಾಣಿ ಸಂಖ್ಯೆಯಲ್ಲಿ ಸಂಪರ್ಕಿಸಬಹುದು, 97-1-09-07-02. ಖಂಡಿತ. ತುಂಬಾ ಸಂತೋಷ ಡಾಕ್ಟರ್ ತಿಮ್ಮೇಗೌಡ ಅವರೇ, ಈ ವರ್ಷ ಮುಂಗಾರು ಮುನ್ಸೂಚನೆ ಬಹಳ ಆಶಾದಾಯಕವಾಗಿದೆ. ಈ ಸರಿ ಒಳ್ಳೆ ಮಳೆ ಆಗಲಿ. ಹೌದು, ಒಳ್ಳೆ ಮಳೆ ಆದರೆ ಒಳ್ಳೆ ಬೆಳೆನೂ ಆಗುತ್ತೆ. ಬೆಳೆ ಚೆನ್ನಾಗಾಯ್ತು ಅಂದರೆ ರೈತರು ಬದುಕುನು ಹಸನಾಗುತ್ತೆ, ಪ್ರಪಂಚಕ್ಕೂ ಒಳ್ಳೆಯದೇ. ಖಂಡಿತ. ಅದರಿಂದ ತಾವು ಬಹಳ ಉತ್ತಮವಾದಂಥ ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಮುಂಗಾರು ಹವಾಮಾನ ಮುನ್ಸೂಚನೆ ಮತ್ತು ಬೆಳೆ ಯೋಜನೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಹವಾಮಾನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ MN ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿದರೆ ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಕೇಳುವರೆ, ನನ್ನ ಹೆಸರು ಸುಮನ್ ಅಂತ. SSLC ಪಾಸ್ ಆದ ನಂತರ 2014 GTTC ಹರಿಯರ ಡಿಪ್ಲೊಮೋ ಕೋರ್ಸ್ ಅನ್ನು ಪಡೆದಿದ್ದೇನೆ. ಈಗ ಸೀನಿಯರ್ ಇಂಜಿನಿಯರ್ ಆಗಿ ಮೈನಿ ಪ್ರಿಸಿಷನ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಬ್ಯಾಂಗ್ಳೂರಲ್ಲಿ ವರ್ಷಕ್ಕೆ 500,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ GTTC ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಈಗ ಕೃಷಿ ಮಾಹಿತಿ. ರೈತರು ತಮ್ಮ ಮಟ್ಟದಲ್ಲಿ ರಸಗೊಬ್ಬರಗಳ ಕಲಬೆರಕೆಯನ್ನು ಕಡಿಮೆ ವೆಚ್ಚದಲ್ಲಿ ಕಂಡುಕೊಂಡು ಗುಣಮಟ್ಟದ ರಸಗೊಬ್ಬರಗಳನ್ನು ಕೊಂಡುಕೊಳ್ಳಬಹುದಾಗಿದೆ. ಈ ದಿಸೆಯಲ್ಲಿ ಕೆಲವೊಂದು ಸುಲಭ ಪರೀಕ್ಷೆಯಿಂದ ರಸಗೊಬ್ಬರದಲ್ಲಿ ಕಲಬೆರಕೆ ಆಗಿದೆಯೇ ಅಥವಾ ನಕಲಿ ಗೊಬ್ಬರನೇ ಅಂತ ತಿಳ್ಕೋಬಹುದು. ಮುಖ್ಯವಾಗಿ ರೈತರು ರಸಗೊಬ್ಬರಗಳನ್ನು ಕೊಳ್ಳುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕು. ರಸಗೊಬ್ಬರಗಳ ಚೀಲದ ಬಾಯನ್ನು ಯಂತ್ರದಿಂದ ಹೊಲಿದಿರಬೇಕು. ರಸಗೊಬ್ಬರದ ಚೀಲವನ್ನು ತೂಕ ಮಾಡಿಸಿ ಕೊಂಡ್ಕೋಬೇಕು. ರಸಗೊಬ್ಬರದ ಚೀಲದ ಮೇಲೆ ನಮೂದಿಸಿರುವಂಥ ಗರಿಷ್ಠ ಬೆಲೆಗಿಂತ ಹೆಚ್ಚಿನ ಒಂದು ಹಣ ಸಂದಾಯವನ್ನು ಮಾಡಬಾರದು. ರಸಗೊಬ್ಬರದ ಚೀಲದ ಮೇಲೆ ಕೆಲವೊಂದು ವಿವರಗಳು ಮುದ್ರಿತವಾಗಿರಬೇಕು. ಮೊದಲನೇದಾಗಿ ಅದು ರಸಗೊಬ್ಬರ ಅಂತ ಮುದ್ರಿತಾಗಿರಬೇಕು. ರಸಗೊಬ್ಬರದ ಬ್ರ್ಯಾಂಡು ಮತ್ತು ರಸಗೊಬ್ಬರದ ಹೆಸರು ಮುದ್ರಿತವಾಗಿರಬೇಕು. ರಸಗೊಬ್ಬರದಲ್ಲಿರುವಂಥ ಕನಿಷ್ಠ ಶೇಕಡವಾರು ಪೋಷಕಾಂಶಗಳ ವಿವರಗಳಿರಬೇಕಾಗತ್ತೆ. ಗರಿಷ್ಠ ಮಾರಾಟ ಬೆಲೆ ಇರಬೇಕಾಗತ್ತೆ. ಗರಿಷ್ಠ ಮತ್ತು ನಿವ್ವಳ ತೂಕ ಅದರ ಮೇಲೆ ನಮೂದಾಗಿರಬೇಕಾಗತ್ತೆ. ರಸಗೊಬ್ಬರಗಳ ಮಿಶ್ರಣಗಳು, ಸಿಂಗಲ್ ಸೂಪರ್ ಫಾಸ್ಫೇಟು, ಲಘು ಪೋಷಕಾಂಶಗಳು ಮತ್ತು ಅವುಗಳ ಮಿಶ್ರಣಗಳ ಚೀಲ ಅಥವಾ ಡಬ್ಬುಗಳ ಮೇಲೆ ಬ್ಯಾಚ್ ಸಂಖ್ಯೆ ಮತ್ತು ರಿಜಿಸ್ಟ್ರೇಷನ್ ಸಂಖ್ಯೆ ನಮೂದಾಗಿರಬೇಕು. ರಸಗೊಬ್ಬರವನ್ನು ಖರೀದಿ ಮಾಡಿದ್ದಕ್ಕೆ ನಮೂನೆ M-ನಲ್ಲಿ ರಸೀದಿಯನ್ನು ಪಡಿಬೇಕು. ರಸೀದಿಯಲ್ಲಿ ಖರೀದಿಸಿದಂಥ ರಸಗೊಬ್ಬರಗಳ ವಿವರಗಳನ್ನು ತುಂಬಿರಬೇಕಾಗತ್ತೆ. ರೈತರ ಸಹಿ ಇರಬೇಕಾಗತ್ತೆ ಮತ್ತು ಮಾರಾಟಗಾರರ ಸಹಿ ಇರಬೇಕಾಗತ್ತೆ. ಜೊತೆಗೆ ಈ ಆಧಾರ್ ಕಾರ್ಡನ್ನು ಕೂಡ ಇತ್ತೀಚೆಗೆ ಕಡ್ಡಾಯ ಮಾಡಲಾಗಿದೆ. ನಕಲಿ ಮತ್ತು ಕಲಬೆರಕೆ ರಸಗೊಬ್ಬರಗಳನ್ನು ಗುರುತಿಸುವಂಥ ವಿಧಾನಗಳು ಅಂದರೆ, ಮೊದಲನೇದಾಗಿ ಭೌತಿಕ ಪರೀಕ್ಷೆ. ಹರಳು ರೂಪದ ರಸಗೊಬ್ಬರಗಳು ಒಂದೇ ಬಣ್ಣ, ಆಕಾರ ಮತ್ತು ಗಾತ್ರದಿಂದ ಕೂಡಿರುತ್ತವೆ. ಕಣ್ಣಿಗೆ ಕಾಣುವಂತಹ ಬೇರೆ ಪದಾರ್ಥಗಳು ರಸಗೊಬ್ಬರದಲ್ಲಿ ಇರಬಾರದು. ಹೆಚ್ಚು ಪುಡಿಯಾಗಿರಬಾರ್ದು ಮತ್ತು ಹೆಚ್ಚಿನ ತೇವಾಂಶವನ್ನು ಹೊಂದಿರಬಾರದು. ಇನ್ನು ನೀರಿನಲ್ಲಿ ಕರಗುವಂಥ ಪರೀಕ್ಷೆಗೆ ಬಂದರೆ, ಕೆಲವು ರಸಗೊಬ್ಬರಗಳು ನೀರಿನಲ್ಲಿ ಸಂಪೂರ್ಣವಾಗಿ ಕರಗ್ತವೆ. ಅಂತಹ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗಿಸಿದಾಗ ಕರಗದೇ ಇರುವಂಥ ಪದಾರ್ಥ ಉಳಿದರೆ ಅದು ಕಲಬೆರಕೆಯಾಗುತ್ತೆ. ಉದಾಹರಣೆಗೆ ಯೂರಿಯಾ, ಅಮೋನಿಯಂ ಸಲ್ಫೇಟು, ಅಮೋನಿಯಂ ಕ್ಲೋರೈಡು, ಮ್ಯೂರಿಟಾಹ್ ಪೊಟ್ಯಾಶು, ಸತುವಿನ ಸಲ್ಫೇಟು ಮತ್ತು ಮೆಗ್ನೀಷಿಯಂ ಸಲ್ಫೇಟ್ ಪೋಷಕಾಂಶಗಳು 100% ನೀರಿನಲ್ಲಿ ಕರಗುವಂಥ ರಸಗೊಬ್ಬರಗಳು. ಇನ್ನು ನೀರಿನಲ್ಲಿ ಕರಗಿಸಿದಾಗ ಆಗುವಂಥ ಅನುಭವದ ಮೇಲೂ ಕೂಡ ನಾವು ಈ ರಸಗೊಬ್ಬರದ ಕಲಬೆರಕೆಯನ್ನು ಪತ್ತೆ ಹಚ್ಚಬಹುದು. ಕೆಲವು ರಸಗೊಬ್ಬರಗಳು ನೀರಿನಲ್ಲಿ ಕರಗಿದಾಗ ತಣ್ಣನೆ ಅನುಭವ ನೀಡ್ತವೆ. ತಣ್ಣನೆಯ ಅನುಭವವನ್ನು ನೀಡದೇ ಇದ್ದರೆ ಅಂತಹ ರಸಗೊಬ್ಬರಗಳಲ್ಲಿ ಕಲಬೆರಕೆಯಾಗಿರುವಂಥ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ಯೂರಿಯಾ, ಅಮೋನಿಯಂ ಕ್ಲೋರೈಡು, ಮ್ಯೂರಿಟಾ ಪೊಟ್ಯಾಶು, ಕ್ಯಾಲ್ಶಿಯಂ ಅಮೋನಿಯಂ ನೈಟ್ರೇಟ್ ರಸಗೊಬ್ಬರಗಳು. ಇನ್ನು ಬಿಸಿ ಮಾಡುವಂಥ ಪರೀಕ್ಷೆಗೆ ಬಂದರೆ, ಯೂರಿಯಾ ರಸಗೊಬ್ಬರವನ್ನು ಬಿಸಿ ಮಾಡಿದಾಗ ಸಂಪೂರ್ಣವಾಗಿ ಅದು ಕರಗಿ ನೀರಾಗುತ್ತೆ. ಕರಗದೇ ಇರುವಂಥ ವಸ್ತು ಉಳಿದ್ರೆ ರಸಗೊಬ್ಬರ ಕಲಬೆರಕೆಯಾಗಿದೆ ಅಂತ ನಾವು ತಿಳ್ಕೋಬಹುದು. ಇನ್ನು DAP ರಸಗೊಬ್ಬರವನ್ನು ನಮಗೆ ಸಿಗುವಂಥ ಒಂದು ತಗಡಿನ ಮೇಲೆ ಬಿಸಿ ಮಾಡಿದಾಗ DAP ಹರಳುಗಳು ಸುಣ್ಣದಂತೆ ಅರಳುತ್ತವೆ ಮತ್ತು ತಳಕ್ಕೆ ಅಂಟ್ಕೊಳ್ತವೆ. DAP ಹರಳುಗಳು ಅರಳದೆ ತಳಕ್ಕೆ ಅಂಟ್ಕೊಳ್ಳದೇ ಇದ್ದರೆ ರಸಗೊಬ್ಬರ ಕಲಬೆರಕೆಯಾಗಿದೆ ಅಥವಾ ನಕಲಿಯಾಗಿದೆ ಅಂತ ನಾವು ತಿಳ್ಕೋಬೋದು. ಇನ್ನು ಪೋಷಕಾಂಶಗಳ ಪರೀಕ್ಷೆಗೆ ಬಂದರೆ, ಮೊದಲನೇದಾಗಿ ಈ ಸಾರಜನಕದ ಪರೀಕ್ಷೆ, ಇದನ್ನು ಸುಟ್ಟ ಸುಣ್ಣದ ಪರೀಕ್ಷೆ ಅಂತ ಕೂಡ ಕರೀತಾರೆ. ಅಮೋನಿಯಂ ರೂಪದ ಸಾರಜನಕ ಇರುವಂಥ ರಸಗೊಬ್ಬರಗಳನ್ನು ಅಂಗೈನಲ್ಲಿ ತೆಗೆದುಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸುಣ್ಣದಿಂದ ತೀಡಿದಾಗ ಅಮೋನಿಯಂ ಘಾಟು ವಾಸನೆ ಬರುತ್ತೆ. ಅಂದರೆ ನಾವು ವೀಳ್ಯದೆಲೆ ಅಡಿಕೆ ಜೊತೆಗೆ ಹಾಕಿಕೊಳ್ಳುವಂಥ ಸುಣ್ಣವನ್ನೇ ಬಳಸ್ಕೋಬೋದು. ಘಾಟು ವಾಸನೆ ಬರದೇ ಇದ್ದರೆ ಅಂತಹ ರಸಗೊಬ್ಬರ ನಕಲಿ ಗೊಬ್ಬರವಾಗಿರುತ್ತೆ. ಈ ರೀತಿ 30 ರಸಗೊಬ್ಬರಗಳನ್ನು ನಾವು ಪರೀಕ್ಷೆ ಮಾಡಬಹುದು. ಉದಾಹರಣೆಗೆ DAP 16-20, 20-20, 15-15-15, 17-17-17, 19-19-19, 10-26-26, ಅಮೋನಿಯಂ ಸಲ್ಫೇಟು, ಅಮೋನಿಯಂ ಕ್ಲೋರೈಡು ಮತ್ತು CAN. ಇನ್ನು ರಂಜಕದ ಪರೀಕ್ಷೆಗೆ ಬಂದರೆ, ಸ್ವಲ್ಪ ರಸಗೊಬ್ಬರವನ್ನು ನೀರಿನಲ್ಲಿ ಕರಗಿಸಿ ಸೂಪರ್ ಫಾಸ್ಫೇಟು ಮತ್ತು DAP ರಸಗೊಬ್ಬರ ಆದರೆ ಸಿಲ್ವರ್ ನೈಟ್ರೇಟ್ ದ್ರಾವಣ ಮತ್ತು ಇತರೆ ಸಾರಜನಕ ಮತ್ತು ರಂಜಕ ಮತ್ತು ಸಂಯುಕ್ತ ಗೊಬ್ಬರ, ಸಾರಜನಕ ರಂಜಕ ಪೊಟ್ಯಾಷ್ ಸಂಯುಕ್ತ ರಸಗೊಬ್ಬರಗಳಿಗೆ ಫೆರಿಕ್ ಕ್ಲೋರೈಡ್ ದ್ರಾವಣ ಹಾಕಿದಾಗ ಹಳದಿ ಅಥವಾ ಬಿಳಿ ಮಿಶ್ರಿತ ಹಳದಿ ಬಣ್ಣದ ಕಣಗಳು ಕಂಡುಬರ್ತವೆ. ಹಳದಿ ಬಣ್ಣದ ಕಣಗಳು ಕಂಡುಬರದೇ ಇದ್ದರೆ ಅದು ನಕಲಿ ರಸಗೊಬ್ಬರ ಆಗಿರುತ್ತೆ. ಇನ್ನು ಪೊಟ್ಯಾಷ್ ಪರೀಕ್ಷೆ. ಪೊಟ್ಯಾಷ್ ಅಂಶ ಇರುವಂಥ ರಸಗೊಬ್ಬರವನ್ನು ನೀರಿನಲ್ಲಿ ಕರಗಿಸಿ 2 ಹನಿ ಕೋಬಾಲ್ಟ್ ನೈಟ್ರೇಟ್ ದ್ರಾವಣವನ್ನು ಹಾಕಿದಾಗ ಹಳದಿ ಬಣ್ಣದ ಕಣಗಳು ಕಂಡುಬರ್ತವೆ. ರಸಗೊಬ್ಬರ ನಕಲಿಯಾಗಿದ್ದರೆ ಕೋಬಾಲ್ಟ್ ನೈಟ್ರೇಟ್ನೊಂದಿಗೆ ಹಳದಿ ಬಣ್ಣದ ಕಣಗಳು ಕಂಡುಬರೋದಿಲ್ಲ. ಬರೀ ದ್ರಾವಣದ ಬಣ್ಣ ಕಂಡುಬಂದರೆ ರಸಗೊಬ್ಬರ ನಕಲಿಯಾಗಿದೆ ಅಂತ ನಾವು ತಿಳ್ಕೋಬೋದು. ಇನ್ನು ಜಿಂಕ್ ಸಲ್ಫೇಟ್, ಸತುವಿನ ಸಲ್ಫೇಟ್ ರಸಗೊಬ್ಬರದ ಪರೀಕ್ಷೆ. ಜಿಂಕ್ ಸಲ್ಫೇಟ್ ರಸಗೊಬ್ಬರ ಸಂಪೂರ್ಣವಾಗಿ ನೀರಿನಲ್ಲಿ ಕರಗುತ್ತೆ. ಕರಗದ ವಸ್ತು ಉಳಿದ್ರೆ ಅದು ಕಲಬೆರಕೆ ಆಗಿದೆ ಅಂತ ನಾವು ತಿಳ್ಕೋಬೋದು. ಈ ಒಂದು ಜಿಂಕ್ ಸಲ್ಫೇಟನ್ನು ನೀರಿನಲ್ಲಿ ಕರಗಿಸಿ ಸ್ವಲ್ಪ ದುರ್ಬಲ ಸೋಡಿಯಂ ಹೈಡ್ರಾಕ್ಸೈಡನ್ನು ಹಾಕಿದಾಗ ಬಿಳಿ ಕಣಗಳು ಕಾಣಿಸ್ತವೆ. ನಂತರ ಇದೇ ದ್ರಾವಣಕ್ಕೆ ಪ್ರಬಲ ಸೋಡಿಯಂ ಹೈಡ್ರಾಕ್ಸೈಡನ್ನು ಹಾಕಿದರೆ ಬಿಳಿ ಕಣಗಳು ಉಳಿದ್ರೆ ಅದು ಮೆಗ್ನೀಷಿಯಂ ಜೊತೆ ಕಲಬೆರಕೆ ಆಗಿದೆ ಅಂತ ನಾವು ತಿಳ್ಕೋಬೋದು. ಇನ್ನು ಕಬ್ಬಿಣದ ಸಲ್ಫೇಟ್ನ ಒಂದು ಪರೀಕ್ಷೆ. ಕಬ್ಬಿಣದ ಸಲ್ಫೇಟ್ ರಸಗೊಬ್ಬರ ಸಂಪೂರ್ಣವಾಗಿ ನೀರಿನಲ್ಲಿ ಕರಗುತ್ತೆ. ಕರಗದ ವಸ್ತು ಉಳಿದ್ರೆ ಅದು ಕಲಬೆರಕೆ ಆಗಿದೆ ಅಂತ ನಾವು ತಿಳ್ಕೋಬೋದು. ರಸಗೊಬ್ಬರವನ್ನು ನೀರಿನಲ್ಲಿ ಕರಗಿಸಿ ಸ್ವಲ್ಪ ಪೊಟ್ಯಾಷಿಯಂ ಫೆರೋಸೈನೈಡ್ ದ್ರಾವಣ ಹಾಕಿದಾಗ ನೀಲಿ ಬಣ್ಣದ ಕಣಗಳು ಕಾಣಿಸ್ಕೊಳ್ತವೆ. ನೀಲಿ ಬಣ್ಣದ ಕಣಗಳು ಕಂಡುಬರದೇ ಇದ್ದರೆ ರಸಗೊಬ್ಬರ ನಕಲಿಯಾಗಿದೆ ಅಂತ ನಾವು ತಿಳ್ಕೋಬೋದು. ಇನ್ನು ಕಾಫರ್ ಸಲ್ಫೇಟ್ ಅಥವಾ ತಾಮ್ರದ ಸಲ್ಫೇಟ್ನ ಪರೀಕ್ಷೆ. ಈ ತಾಮ್ರದ ಸಲ್ಫೇಟು ಸಂಪೂರ್ಣವಾಗಿ ನೀರಿನಲ್ಲಿ ಕರಗುತ್ತೆ. ಕರಗದ ವಸ್ತು ಉಳಿದ್ರೆ ಅದು ಕಲಬೆರಕೆ ಆಗಿದೆ ಅಂತ ನಾವು ತಿಳ್ಕೋಬೋದು. ರಸಗೊಬ್ಬರವನ್ನು ನೀರಿನಲ್ಲಿ ಕರಗಿಸಿ ಸ್ವಲ್ಪ ಪೊಟ್ಯಾಷಿಯಂ ಫೆರೋಸೈನೈಡ್ ದ್ರಾವಣವನ್ನು ಹಾಕಿದಾಗ ಕಂದು ಬಣ್ಣದ ಕಣಗಳು ಕಾಣಿಸ್ಕೊಳ್ತವೆ. ಕಂದು ಬಣ್ಣದ ಕಣಗಳು ಕಂಡುಬರದೇ ಇದ್ದರೆ ರಸಗೊಬ್ಬರ ನಕಲಿಯಾಗಿರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು ಅಥವಾ ರೈತರ ಸಹಾಯವಾಣಿ ಉಚಿತ ದೂರವಾಣಿ ಸಂಖ್ಯೆ 1800045353553 ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಪಿಎಂ ಜಗದೀಶ್ ಅವರಿಂದ ಕೃಷಿ ಮಾಹಿತಿಯನ್ನ ಕೇಳಿದ್ರಿ. ಇದು ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು, ಸಮಯ 6:02. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ.